ಕಾಲಕಿ ಕಪರ್ದಿನಿ ಭಗವತಿ ಚಂಡಿ ವಾರಾಹಿ ಶೂಲಧಾರಿಣಿ ರಕ್ತ ಚಾಂದಿಗೆ ಜ್ವಾಲಿನಿ ಹೇಂಕಾರಿ ಭ್ರಾಮರಿಯೇ ನೀಲಕುಂತಳೆ ಮಹಿಷಮರ್ದಿನಿ ನೀಲಕುಂತಳೆ ಮಹಿಷಮರ್ದಿನಿ ಜಯತು ಕೌಮಾರಿಯೇ ವ್ರತಿಯ ಕಾಣುತ್ತ ರಾಮ ಸಾರಿ ಪಂದಡಿ ಗಭೆ ನಮಿದೆ ನರಿತುದನು ಶ್ರೀ ಕೃಷ್ಣ ನೀ ಜಗಪಾಲನೆಗೆ ಅವತಾರ ಗೈದಿಯನು ಶ್ರೀ ಕೃಷ್ಣ ನೀ ಜಗಪಾಲನೆಗೆ ಅವತಾರ ಗೈದಿಯನು ಅವತಾರ ಗೈದಿಯನು ಕೇಳಲಾ ಯಾರೇನು ಸರ್ವ ಜನರೋಳು ತಾಳಿ ದ್ವೇಷವ ಬರಿದೆ ನಿಷ್ಠುರ ಹೇಳಲಾರೆನು ಸರ್ವ ಜನರೋಳು ತಾಳಿ ದ್ವೇಷವ ಬರಿದೆ ನಿಷ್ಠುರ ಯಾಣ ಶಯನನಿ ಯೋಗ್ಯವೇನಿ ಬೇಳು ಬುದ್ಧಿಗಳನ್ನು ದಯೆಯಲಿ ಯೋಗ್ಯವೇನಿ ಬೇಳು ಬುದ್ಧಿಗಳನ್ನು ದಯೆಯಲಿ ಕೇಳು ಹಲಧರ ಬೇಳುವೆ ನರೆತನು ಶ್ರೀಕೃಷ್ಣನೀ ಜಗಪಾಲನಿಗೆ ಅವತಾರ ಕೈದಿಹನು ಶ್ರೀಕೃಷ್ಣನೀ ಜಗಪಾಲನಿಗೆ ಅವತಾರ ಕೈದಿಹನು ಕೇಳು ಹಲಧರ ಬೇಳುವೆ ನರಿತುದನು ಸತಿಯರಾಯ ತಂದೆ ಹೋದು ಎಲ್ಲವೂ ವಿಹಿತವೆಂಬೆ ಕುಲ್ಲರೊಡನೆ ಕಲಾವಾಗಯೇ ನಿಷ್ಠುರವಲ್ಲ ಕುಲ್ಲರೊಡನೆ ಕಲಾವಾಗಯೇ ನಿಷ್ಠುರವಲ್ಲ ಬೆಂದನು ಪತಿ ಸತಿಯ ರಾತಂತೆ ಹೋದು ಎಲ್ಲವೂ ವಿಹಿತ ಬೆಂದೆ ಕುಲ್ಲರ ಕಲಹವಗಯ್ಯ ನಿಷ್ಠುರವಲ್ಲವೆಂದನು ರಾಮನು ನಿಷ್ಠುರವಲ್ಲವು ಹಲಧರಲಾಲಿಸು ನಿನ್ನನು ಜನ ಗುಣ ತಿಳಿಯದು ನಿನಗೀಗಳು ಗುಣ ತಿಳಿಯದು ನಿನಗೀಗಳು ಇಳೆಯಲ್ಲ ತುಂಬಿವುದು ಒಂದ ಪವಾದವ ಕಳಿಸಿದ ಶ್ರೀಕೃಷ್ಣನು ಇಳೆಯಲ್ಲ ತುಂಬಿವುದು ಒಂದ ಪವಾದವ ಕಳಿಸಿದ ಶ್ರೀಕೃಷ್ಣನು ಹಲಧರ ಲಾಲಿದು ನಿನ್ನನು ಜನ ಗುಣ ತಿಳಿಯದು ನಿನಗೀಗಳು ಗಿಳೆಯೆಲ್ಲ ತುಂಬಿ ಉದಂದ ಪರ್ವಾದವ ಗಳಿಸಿದ ಶ್ರೀಕೃಷ್ಣನು ಗಳಿಸಿದ ಶ್ರೀಕೃಷ್ಣನು ಪ್ರಸೇನಾಪೋದುದನು ಅಪಹರಿಸಲಿಲ್ಲವನ ರತ್ನವನು ಅಪಹರಿಸಲಿಲ್ಲವನ ರತ್ನವನು ಅರೆಯೇ ಪ್ರಸೇನಾಪೋದುದನು ಅಪಹರಿಸಲಿಲ್ಲವನ ರತ್ನವನು ಅಪಹರಿಸಲಿಲ್ಲವನ ರತ್ನವನು ಬರಿದೇ ತಗಬವಾದ ಪೀಳ್ವೆ ಎನ್ನುಳು ದೋಷವಿರದು ಬರಿದೇ ತಕಪವರ ಬೇವೆ ಎನ್ನುಳು ದೋಷ ಬಿರದು ಕೋಪವಿದೇ ತಗರಿ ನೀ ಪರಿಯ ಕೈದು ಅರೆಯೇ ಪ್ರಸೇನ ಬೋದುದನು ಅಪಹರಿದಲ್ಲಿಲ್ಲವನ ರಕ್ತವನು ನಿಂದನು ಅಗ್ರಜ ಪ್ರೀತಿಯೊಳು ಬಲಭದ್ರ ಗುಂದಿದೆ ಮಾತುಳಂತಕ ನಿಂದನ ಅಗ್ರಜ ಭೂತಳದುಳ್ ಎಲ್ಲಿರಲಿ ಸತ್ರಜಿತನ ಸಹಭವನ ಈತ ದುಃಖನ ವೈದಿಯೇ ಜೀವದೋಳ್ ಆತ ನೀರೆ ಕರೆದ ಏನು ಅಳಿದಿರಿ ಪ್ರೀತಿಯರಿತು ಐತಂದು ಭಿನ್ನಹ ಮಾಡ್ಪೆನೆಂದೆನು ಪ್ರೀತಿಯುಳು ಬಲಭದ್ರ ಗೊಂದಿದೆ ಮಾತುಳಂತಕನೆಂದನು ಅಗ್ರಜ ಅಗ್ರಜ ಗಿರಿಜೆ ರಮೆ ವಾಣಿಯರ ಚೆಲ್ವಿಗಿಗೆ ಮಿಗಿಲನಿಸೇ ಗಿರಿಜೆ ರಮೆ ವಾಣಿಯರ ಚೆಲ್ವಿಗೆ ಮಿಗಿಲನಿದೆ ಸರಸಿ ಜಾಂಬಗಿ ಮೇರೆ ವಾ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರಲ್ ಪಾಡಿ ತೂಗುತಲಗಳು ಆ ಜೋ ಜೋ ಜೋ ಸುಕುಮಾರ ಜೋ ಜೋ ಗೋ ಸದ್ಗುಣ ಧೀರ ಶೃಂಗಾರ ಜಾಂಬವತರಳ ಪ್ರವೀರ ಜೋ ಜೋ ಅಲ್ಲೋಕ ರಾಜಾಧೀರಾಜ ಜೋ ತಂದೆಯಾಗಿ ಜಾಂಬವಂತ ಕೇಸರಿಯ ರಥ ಬಾಲ ಜಯ ಸೀತಾಲೋ ರಾಮ ರಾಮ ರಾಮ ದಯೋ ವಿಮರ್ಧನ ಜಯ ಜಯ ರಾಮ ರಾಮ ಮಾಹಿ ಮಾಹಿ ಗುಣಾಗರ ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ ರಾಮ ರಾಮ